ಆ ನಿಟ್ಟಿನೊಳಗೆ ಗೋವಿನಜೋಳ ಬೆಳೆಯ ತಾಂತ್ರಿಕತೆ ಅದು ಹೆಂಗೆ ನಾವು ಬೆಳಿಬೇಕು, ಯಾಕಂದರೆ ಗೋವಿನಜೋಳ ಇವತ್ತು ಸಾಕಷ್ಟು ವಾಣಿಜ್ಯ ಬೆಳೆ, ಬಹಳ ಕಷ್ಟ ಇಲ್ಲದೇ ಇರುವಂತಹ ಒಂದು ಬೆಳೆ ಅದು. ಒಮ್ಮೆ ಬಿತ್ತಿದರೆ ಆಮೇಲೆ ನಿಧಾನಕ್ಕೆ ಕಳೆ ತೆಗೆದು ಆಮೇಲೆ ಸ್ವಲ್ಪ ಗೊಬ್ಬರ ಔಷಧೋಪಚಾರ ಮಾಡಿದ್ರೆ 4-5 ತಿಂಗಳೊಳಗೆ ನಿಮಗೆ ಒಳ್ಳೆ ಇಳುವರಿನೂ ಬರ್ತದೆ. ಆಮೇಲೆ ಮುಖ್ಯವಾಗಿ ಯಾಕಂದರೆ ಎಲ್ಲರೂ ಬೆಳೀತಾರೆ, ಆದರೆ ಎಕರೆಗೆ ಎಷ್ಟು ಬೆಳಿಬೇಕು ಅನ್ನೋದು ಭಾಳ ಮುಖ್ಯ. ನೀವು ಉತ್ತಮವಾಗಿ ಇಳುವರಿ ಪಡೆದಾಗ ಮಾತ್ರ ನಿಮಗೆ ಲಾಭ ಆಗ್ತದೆ, ಯಾಕಂದರೆ ಖರ್ಚು ಇವತ್ತು ಭಾಳ ಅದ. ಇವತ್ತು ಗೊಬ್ಬರ ಹಾಕ್ಬೇಕಂದ್ರೂ ಕೂಡ ನಾವು 15-20 ಸಾವಿರಗಟ್ಟಲೆ ಖರ್ಚು ಮಾಡಬೇಕಾಗ್ತದೆ. ಕೆಲವೊಬ್ಬರಂತೂ ದೊಡ್ಡ ರೈತರಂತೂ 100,000 ಗಟ್ಟಲೆ ಖರ್ಚು ಮಾಡಬೇಕಾಗ್ತದೆ. ಆದರೆ ಇಳುವರಿ ತುಂಬ ಚಲೋ ಬರಬೇಕಂದ್ರೆ ಎಕರೆಗೆ ನಿಗದಿತ ಪ್ರಮಾಣ ಏನಿದೆಲ್ಲ ಅದಕ್ಕಿಂತ ಜಾಸ್ತಿ ಬಂದರೆ ನಿಮಗೆ ಅನುಕೂಲ. ಅದಕ್ಕೆ ಒಂದು ತಾಂತ್ರಿಕತೆಯನ್ನು ಬಳಸಬೇಕು. ಇವತ್ತು ಅದನ್ನೇ ಚರ್ಚೆ ಮಾಡಲಿಕ್ಕೆ ಡಾಕ್ಟರ್ ಎಸ್ ಆರ್ ಸಲಕಿನಕೊಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಎಸ್ ಆರ್ ಸಲಕಿನಕೊಪ್ಪ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಡಾಕ್ಟರ್ ಸಲಕಿನಕೊಪ್ಪ ಅವರೇ, ತಾವು ವಿಶ್ವವಿದ್ಯಾಲಯದ ಪ್ರೊಫೆಸರ್, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಂದರೆ ಈ ಕೃಷಿಯ ಬಗ್ಗೆ ಬೋಧನೆ ಮಾಡಿದ್ದೀರಿ. ಬೇಸಾಯ ಶಾಸ್ತ್ರ ವಿಭಾಗ ಬಹಳ ಮುಖ್ಯವಾದ ಅಂಗ ಅದು. ಇವತ್ತು ಗೋವಿನಜೋಳದ ಮಹತ್ವ ಮತ್ತು ಉಪಯೋಗಗಳ ಕುರಿತಂತ ನಾವು ತಿಳ್ಕೊಳ್ಳೋಣ. ಆರಂಭದೊಳಗೆ ಈ ಯಾಕೆ ಗೋವಿನಜೋಳ ಜಾಸ್ತಿ ಬೆಳೀಲಿಕ್ಕೆ ನಮ್ಮ ರೈತರು ಮನಸ್ಸು ಮಾಡ್ತಾ ಇದ್ದಾರೆ, ಏನಿದ್ರ ಮಹತ್ವ, ಇದರಲ್ಲಿ ಗೋವಿನಜೋಳ ಬೆಳೆದರೆ ರೈತರು ಹೇಗೆ ಸಮೃದ್ಧವಾಗಿ ಇರ್ತಾರೆ, ಮತ್ತು ಗೋವಿನಜೋಳದ ಉಪಯೋಗ ಯಾವ ರೀತಿ ಸಮೃದ್ಧವಾಗಿದೆ? ಗೋವಿನಜೋಳ ಅಂದ ತಕ್ಷಣ ಎಲ್ಲರಿಗೂ ಮೊದಲು ಬರ್ತಿತ್ತು ಇದು ಒಂದು ಬೆಳೀಲಿಕ್ಕೆ ಸರಳವಾದ ಒಂದು ಬೆಳೆ ಅಂತ. ಇದಕ್ಕಾಗಿ ರೋಗ ಕೀಟ ಮತ್ತು ನಾವು ಪೋಷಕಾಂಶಗಳ ನಿರ್ವಹಣೆ, ಅದೇ ಥರ ಕಳೆಗಳ ನಿರ್ವಹಣೆ, ನಾವು ಈಗ ಬೇರೆ ಬೆಳೆಗಳನ್ನು ಯಾವ ಥರ ಬೆಳಿತೇವಲ್ಲ ಅದೇ ಥರ ಇದಕ್ಕಾಗಿ ನಾವು ನಮ್ಮ ತನು ಮನ ಅರ್ಪಿಸಬೇಕಾಗಿದೆ. ಆಮೇಲೆ ಇದರ ಒಂದು ಮಹತ್ವ ಹೇಳಬೇಕಾದ್ರೆ ಇದರಷ್ಟು ಕಾಳಿನ ಇಳುವರಿಯನ್ನು ಕೊಡುವಂಥ ಬೆಳೆ ಯಾವುದೂ ಇಲ್ಲ. ನಾವು ಸರಿಯಾಗಿ ಬೆಳೆದ್ರೆ 1 ಎಕರೆಕ್ಕೆ ಕನಿಷ್ಠ ಅಂತಂದರೂ 30-35 ಕ್ವಿಂಟಲ್ ಬಂದೇ ಬರುತ್ತೆ. ಮತ್ತು ಇದನ್ನು ನಾವು ಬೇರೆ ದೇಶದಲ್ಲಿ ಅಮೇರಿಕಾ ದೇಶದಲ್ಲಿ ಅವರು 1 ಎಕರೆಗೆ 50 ಕ್ವಿಂಟಲ್ ಮೇಲೆ ತೆಗಿತಾ ಇದ್ದಾರೆ. ಆಮೇಲೆ ಇದು ಮುಖ್ಯವಾಗಿ ಇದು ಒಂದು ವಾಣಿಜ್ಯ ಬೆಳೆ ಅಂತೇಳಿ ಆಲ್ರೆಡಿ ಅವರು ಹೇಳಿದರು. ವಾಣಿಜ್ಯ ಬೆಳೆ ಯಾಕಂತಂದರೆ ಇದನ್ನು ಜಾಸ್ತಿ ಕ್ಯಾಟಲ್ ಫೀಡು ಆಮೇಲೆ ಕೋಳಿ ಫೀಡನ್ನು ತಯಾರಿಸ್ಲಿಕ್ಕೆ ಆಮೇಲೆ ಪ್ರೊಸೆಸ್ಡ್ ಫುಡ್ ಅಂತೇಳಿ ಹೇಳ್ತೇವಲ್ಲ ಅವುಗಳನ್ನು ತಯಾರಿಸ್ಲಿಕ್ಕೆ, ಇದರಿಂದ ಏನು ಕಾರ್ನ್ ಸೋಪು, ಕಾರ್ನ್ ಫ್ಲೇಕ್ಸು, ಕಾರ್ನ್ ಸಿರಪು ಮತ್ತು ಸ್ಟಾರ್ಚ್ ಎಕ್ಸ್ಟ್ರಾಕ್ಷನ್ಗೆ ಇವಕ್ಕೆಲ್ಲ ಇದನ್ನು ಬಳಸ್ತಾರೆ. ಇತ್ತಿತ್ತಲಾಗಿ ಇದನ್ನೇನು ಇಥನಾಲ್, ನಾವು ಒಂದು ಗೌರ್ಮೆಂಟದು ಒಂದು ರೂಲ್ಸ್ ಇದೆ ಅಲ್ಲ, ಪೆಟ್ರೋಲಲ್ಲಿ 20% ಇಥನಾಲನ್ನು ಬೆರೆಸಿದರೆ ಇನ್ವೈರನ್ಮೆಂಟಲ್ಲಿ ಇದರ ಒಂದು ಗ್ರೀನ್ ಹೌಸ್ ಗ್ಯಾಸ್ ಅಂತ ಹೇಳ್ತೇವಲ್ಲ ಅದರ ಎಮಿಷನ್ ಕಡಿಮೆ ಆಗಲಿಕ್ಕೆ ಗೌರ್ಮೆಂಟನ್ನು ಪರ್ಮಿಷನ್ ಕೊಟ್ಟಿದೆ. ಒಂದು 20%ರಷ್ಟು ಇಥನಾಲನ್ನು ಪೆಟ್ರೋಲ್ ಜೊತೆ ಬೆರೆಸಲಿಕ್ಕೆ ಅನುಕೂಲ ಇದೆ. ಅದಕ್ಕಾಗಿ ರೈತರು ಇತ್ತಿತ್ತಲಾಗೆ ಜಾಸ್ತಿ ಇದನ್ನು ಬೆಳಿಬೇಕಂತೇಳಿ ನಮ್ಮ ಕಡೆಯಿಂದ ಮನವಿನೂ ಇದೆ. ಈ ಪ್ರೊಸೆಸ್ಡ್ ಫುಡ್ ಜೊತೆ ಇಥನಾಲನ್ನು ನಾವು ಪ್ರೊಡಕ್ಷನ್ ಮಾಡಿದಾಗ ಇದಕ್ಕೆ ಭಾಳ ಡಿಮಾಂಡ್ ಬರುತ್ತೆ. ಎಷ್ಟು ಡಿಮಾಂಡ್ ಇದೆ ಅಂತ ಅಂದರೆ ನಮಗೆ 2047ಗೆ ನಮಗೆ ಎಷ್ಟು ಬೇಕು ಅಂತಂದರೆ 100,000,000 ಟನ್ ಅಷ್ಟು ನಮಗೆ ಅಷ್ಟು ಡಿಮಾಂಡ್ ಇದೆ. ಯಾವಾಗ 2047ಗೆ ಈಗ ಎಷ್ಟಿದೆ ಅಂತಂದ್ರೆ ಬರೇ 36,000,000 ಟನ್ ನಮ್ಮ ಪ್ರೊಡಕ್ಷನ್ ಇದೆ. ಇದು ಯಾವುದಕ್ಕೂ ಸಾಲೋದಿಲ್ಲ. ಅದಕ್ಕಾಗಿ ನಾವು ಎಷ್ಟು ಎಷ್ಟು ಈ ಗೋವಿನಜೋಳ ಬೆಳಿತೀವಲ್ಲ ಅಷ್ಟು ಇಳುವರಿನಲ್ಲಿ ಜಾಸ್ತಿ ಆಗ್ತತಿ. ಆಮೇಲೆ ಇದಕ್ಕೆ ಡಿಮಾಂಡ್ ಜಾಸ್ತಿ ಆಗತ್ತೆ ನೋಡ್ರಿ. ಈಗ ನಮ್ಮ ಇಥನಾಲ್ ಸುಗರ್ಕೇನ್ ಫ್ಯಾಕ್ಟ್ರಿ ಅವರು ಇಥನಾಲ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರಲ್ಲ, ಬೇರೆ ಬೇರೆ ಸ್ಟೇಟ್ನಿಂದ, ಬಿಹಾರ ಆಗಲಿ ಮಧ್ಯಪ್ರದೇಶದಿಂದ ಈಗ ತರಿಸ್ಕೊಳ್ತಾ ಇದ್ದಾರೆ. ಎಷ್ಟಂತಂದ್ರೆ 1 ಕ್ವಿಂಟಲಿಗೆ 2,300, 400, 500 ತನೂ ಹೋಗ್ತಾ ಇದೆ. ಅದಕ್ಕಾಗಿ ರೈತ ಬಾಂಧವರು ನಮ್ಮಲ್ಲೇ ಬೆಳೆದು ಆ ಒಂದು ಫ್ಯಾಕ್ಟ್ರಿಗಳಿಗೆ ಸಪ್ಲೈ ಮಾಡಿದರೆ ಅವ್ರಿಗೂ ಅನುಕೂಲ ಮತ್ತು ತಮ್ಮ ಒಂದು ಆರ್ಥಿಕತೆಯನ್ನು ಜಾಸ್ತಿ ಮಾಡ್ಕೋಬೋದು. 1 ಕ್ವಿಂಟಲ್ ನಾವು ಈ ಒಂದು ಗೋವಿನಜೋಳದಿಂದ ಸರಿ ಸುಮಾರು 35-40 ಲೀಟರ್ ಇಥನಾಲ್ ಬರುತ್ತೆ. 1 ಲೀಟರ್ಗೆ 70 ರೂಪಾಯಿ ಗೌರ್ಮೆಂಟ್ನ ಫ್ಯಾಕ್ಟ್ರಿಗಳಿಗೆ ಕೊಡ್ತಾ ಇದೆ. ಆಮೇಲೆ ಇದನ್ನ ಇಥನಾಲ್ ಪ್ರೊಡಕ್ಷನ್ ಆದಿಂದ ಒಂದು ಉಳಿದಿದ್ದ ಒಂದು ಫೀಡ್ ಬರುತ್ತಲ್ಲ ಆ ಫೀಡಲ್ಲಿ ಇಷ್ಟು ಪ್ರೋಟೀನ್ ಇದೆ ಅಲ್ಲ, 25-30% ಪ್ರೋಟೀನ್ ಇದೆ ಮತ್ತು 15%ನಷ್ಟು ಫ್ಯಾಟ್ ಇದೆ. ಅಂದರೆ ಇತ್ತ ದನಗಳ ಒಂದು ಸಾಕಾಣಿಕೆಗೆ ಮತ್ತು ಅವುಗಳ ನ್ಯೂಟ್ರಿಷನ್ಗೂ ಒಳ್ಳೆಯದಾಯ್ತು ಮತ್ತು ಇಲ್ಲೇ ನಮ್ಮ ಒಂದು ಪರಿಸರವನ್ನು ಕಾಳಜಿ ಮಾಡಲಿಕ್ಕೆ ಇಥನಾಲ್ ಪ್ರೊಡಕ್ಷನ್ನು ಆಯಿತು, ರೈತರಿಗೆ ಒಂದು ಒಳ್ಳೆಯ ಇಳುವರಿನೂ ಆಯಿತು ಮತ್ತು ಆದಾಯನೂ ಆಯಿತು. ಹೀಗಾಗಿ ಇದನ್ನು ಒಂದು ವಾಣಿಜ್ಯ ಬೆಳೆಯಾಗಿ ತಾವು ಹೇಳ್ದಂಗೆ ಇದನ್ನು ಜಾಸ್ತಿ ಜಾಸ್ತಿ ಬೆಳೀತಾ ಹೋಗ್ಬೋದು. ಆದರೆ ಇದಕ್ಕೆ ಒಂದಷ್ಟು ನಾವು ಜಾಸ್ತಿ ಬೆಳೆದಂಗೆ ಭೂಮಿಯಲ್ಲಿ ಒಂದು ಪೋಷಕಾಂಶಗಳ ಕೊರತೆ, ರೋಗ ಕೀಟಗಳ ಹಾವಳಿ ಈ ಥರ ಜಾಸ್ತಿ ಆಗ್ತಾ ಹೋಗ್ತೈತಿ. ಅವುಗಳ ಒಂದು ನಿರ್ವಹಣೆ ನಾವು ಮಾಡಲೇಬೇಕಾಗ. ಹಾಂ, ನೋಡ್ರಿ, ಅದಕ್ಕೆ ಗೋವಿನಜೋಳ ಬೆಳೆಯ ಒಂದು ತಾಂತ್ರಿಕತೆ ಏನಿದೆಯಲ್ಲ, ಕೃಷಿ ತಾಂತ್ರಿಕತೆ ಅದು ಭಾಳ ಮುಖ್ಯವಾಗಿರುವಂಥದ್ದು. ನಾವು ತಂತ್ರಜ್ಞರ ಆಗಬೇಕು ರೈತರು ಕೂಡ ಇವತ್ತು, ಯಾಕಂದರೆ ವೈಜ್ಞಾನಿಕವಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಆದರೆ, ವೈಜ್ಞಾನಿಕವಾಗಿ ನಾವು ಬೆಳೆದರೆ ಮಾತ್ರ ಅಂದರೆ ನಿಗದಿತ ಮಟ್ಟಕ್ಕಿಂತ ಹೆಚ್ಚು ಬೆಳಿಬೋದು ಮತ್ತು ಯಶಸ್ವಿ ರೈತರಾಗ್ಬೋದು. ಯಶಸ್ವಿ ರೈತರು ಮಾತ್ರ ಇವತ್ತು ಖರ್ಚು ವೆಚ್ಚವನ್ನು ಸರಿದೂಗಿಸಿಕೊಂಡು ಹೆಚ್ಚು ಹೆಚ್ಚು ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಭಾಳ ವಿಸ್ತೃತ ಮಾಹಿತಿ ನೀಡಿದ್ರು, ಇಥನಾಲದ ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಒಳ್ಳೆಯ ಮಾಹಿತಿ ಸಿಕ್ತು. ಮುಖ್ಯವಾಗಿ ಈ ಗೋವಿನಜೋಳ ಬೆಳೀತಾ ಇದ್ದಾರೆ ಅವರು, ಭಾಳ ಜನ ಅದಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ, ಅವರು ಸಮಾಧಾನವಾಗಿರಲಿಕ್ಕೆ ಸಾಕು. ಈ ಒಂದು ಗೋವಿನಜೋಳ ಬೆಳಿಬೇಕಾತಂದ್ರೆ ಕೆಲವೊಂದಿಷ್ಟು ಕಾಳಜಿ ತೊಗೊಳ್ಬೇಕಾಗ್ತದೆ. ಆರಂಭಿಕವಾಗಿ ತಳಿಗಳನ್ನು ಆಯ್ಕೆ ಮಾಡೋದು, ಆಮೇಲೆ ಬೀಜೋಪಚಾರ ಮಾಡುವಂಥದ್ದು. ಎಷ್ಟೋ ಜನ ಮರಿತಾರೆ, ಯಾವ ಥರ ತಳಿಗಳು ಬೇಕು ನಮಗೆ, ಒಟ್ಟೆ ಅವರು ಸಿಕ್ಕರೆ ಆತಪ್ಪ ಒಟ್ಟು ಹಾಕ್ಬಿಡೋಣ, ಹಳೆ ಬೀಜದ ತೊಗೊಂಡು ಅವನ್ನ ಹಾಕ್ಬಿಡೋಣ ಅಂತ ಹೇಳಿ ಮಾಡಿಬಿಡ್ತಾರೆ. ಆದರೆ ಅದು ಅವರ ಇಳುವರಿ ಮೇಲೆ ಪರಿಣಾಮ ಬೀರುತ್ತದೆ. ಅದಕ್ಕೆ ತಳಿಗಳನ್ನು ಆಯ್ಕೆ ಮಾಡೋದು ಭಾಳ ಮುಖ್ಯ. ಅದನ್ನು ಕೂಡ ಒಂದು ತಾಂತ್ರಿಕವಾಗಿ ನಾವು ಮಾಡಬೇಕಾಗ್ತದೆ. ಬೀಜೋಪಚಾರ ಭಾಳ ಅತಿ ಮುಖ್ಯವಾದದ್ದು. ಬೀಜೋಪಚಾರ ಮಾಡಿ ನಾವು ಬೀಜವನ್ನು ಭೂಮಿಯಲ್ಲಿ ಹಾಕಿದರೆ ಭೂತಾಯಿ ನಳ್ನಳಿಸ್ತಾ ನಿಮಗೆ ಒಳ್ಳೆಯ ಒಂದು ಗೋವಿನಜೋಳ ಬೆಳೆಯನ್ನು ಕೊಡ್ತಾಳೆ. ಅದಕ್ಕೆ ಈ ಎಲ್ಲರೂ ಮುಖ್ಯವಾಗಿ ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು, ವಿಶ್ವವಿದ್ಯಾಲಯದ ಮಟ್ಟಿನೊಳಗೆ ಹೆಂಗೆ ಸಹಕಾರ ಆಗ್ತದೆ, ಬೀಜೋಪಚಾರ ಯಾವ ರೀತಿ ಮಾಡಬೇಕು ಮಾಹಿತಿ ಮಾಡ್ಕೊಡ್ಬೋದಾ ಡಾಕ್ಟರ್ ಎಸ್ ಆರ್ ಸಲ್ಕಿನ್ ಕೊಪ್ಪವರೇ? ಈಗ ಮಾರ್ಕೆಟಲ್ಲಿ ಯಾವುದೇ ಮಾರ್ಕೆಟಲ್ಲಿ 100 to 98 to 99 ಸಂಕರ್ಣ ತಳಿಗಳನ್ನು ಸಿಗ್ತಾವೆ. ಏಕ ಸಂಕರ್ಣ ತಳಿಗಳಂತ ನಾವು ಹೇಳ್ತೀವಿ. ಆ ಸಂಕರ್ಣ ತಳಿಗಳನ್ನು ರೈತರು ಬೆಳಿಬೇಕು. ಆಮೇಲೆ ನಾವು ಯೂನಿವರ್ಸಿಟಿಯವರು ಒಂದು ಧರ್ಮ ಅಂತೇಳಿ ತಳಿ ಇದೆ, ಅದು ಸಂಕರ್ಣ ತಳಿ, ಇಳುವರಿ ಚೆನ್ನಾಗೆ ಕೊಡ್ತದೆ. ಈ ಮಾರ್ಕೆಟಲ್ಲಿ ಬೇರೆ ಬೇರೆದು ಕಂಪ್ನಿಗಳು ಒಂದು ಹೈಬ್ರಿಡ್ ತಳಿಗಳು ಸಿಗ್ತಾವಲ್ಲ, ಅದರಷ್ಟೇ ಇಳುವರಿನೂ ಇದು ಕೊಡ್ತತಿ. ಅದಕ್ಕಾಗಿ ಆಮೇಲೆ ಇದರ ಒಂದು ರೇಟ್ ನಾವು ಭಾಳ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ 5 kg ಪಾಕೆಟ್ಗೆ 700 to 750 ಅಷ್ಟೇ ಇಟ್ಟಿದ್ದೀವಿ. ಆದರೆ ಮಾರ್ಕೆಟಲ್ಲಿ ಸಿಗುವಂಥ ತಳಿಗಳು ಅವಕ್ಕರ ಒಂದು 4 kg 2000 to 2500 ಆ ಥರ ಅವಕ್ಕರದ್ದು ರೇಟ್ ಇರುತ್ತೆ. ಅದಕ್ಕಾಗಿ ರೈತರು ನಮ್ಮ ತಳಿಗಳನ್ನು ಬೆಳಿಬೇಕು. ಅದರ ಜೊತೆ ಜೊತೆಗೆ ನಾವೇ ಶಿಫಾರಸು ಮಾಡಿರ್ತೀವಿ, ಈ RSK ಅಂತ ಹೇಳ್ತೇವೆ, ರೈತ ಸಂಪರ್ಕ ಕೇಂದ್ರ ಅಂತೇಳಿ, ಅಲ್ಲಿ ನಾವು ಶಿಫಾರಸು ಮಾಡಿದ್ದು ಒಂದು ಕೃಷಿ ಇಲಾಖೆಯಿಂದ ಇಟ್ಟಿರ್ತಾರೆ. ಅವಕ್ಕೆ ರೈತರಿಗೆ ಸ್ವಲ್ಪ ಸಬ್ಸಿಡಿ ಸಿಗುತ್ತೆ. ಆ ಸಬ್ಸಿಡಿ ಉಪಯೋಗ ಮಾಡಿಕೊಂಡು ಆ ತಳಿಗಳನ್ನು ಸಹ ರೈತರು ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಈ ಬೀಜೋಪಚಾರ ಭಾಳ ಮುಖ್ಯ, ಯಾಕಂತಂದರೆ ನಮ್ಮ ಭೂಮಿಯಲ್ಲಿ ಬೇಕಾದಷ್ಟು ಫಾಸ್ಫರಸ್ ಅಂತ ಹೇಳ್ತೇವೆ ನಾವು, ರಂಜಕ ಇದೆ. ಆ ರಂಜಕವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕಂದ್ರೆ ನಾವು ಬೀಜೋಪಚಾರ ಮಾಡಲೇಬೇಕು. ಅದೇ ತೀರ ನಾವು ಏನು ಹೇಳ್ತೇವೆ, ಅಜೋಸ್ಪಿರ್ಲಮ್ ಅಂತ ಹೇಳ್ತೇವೆ, ಒಂದು ಸಾರಜನಕವನ್ನು ಸ್ಥಿರೀಕರಿಸ್ತತಿ. ಆ ಒಂದು ಅಣುಜೀವಿ ಗೊಬ್ಬರಗಳನ್ನು ನಾವು ಬೀಜಗಳಿಗೆ ಲೇಪನ ಮಾಡಿ ಬಿತ್ತಲೇಬೇಕು. ಈಗ ಮೊದಲನೇ ಬರೋನು ಇದು ಅಜೋಸ್ಪಿರ್ಲಮ್ ಅಂತ ಹೇಳಿನಲ್ಲ, ಅದು ಒಂದು 25 grams 1 kg ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ಅದರ ಜೊತೆ ಜೊತೆ ನಾವು ರಂಜಕ ಕರಗಿಸುವ ಗೊಬ್ಬರ ಅಂತ ಹೇಳ್ತೇವೆ, ಅದನ್ನು ಸಹಿತ ಒಂದು 25 grams 1 kg ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಿದ್ದೇ ಆದರೆ ರೋಗ ಕೀಟಗಳ ಹಾವಳಿ, ಆಮೇಲೆ ಇದು ಗೊಬ್ಬರ ಹಾಕೋ ಪ್ರಮಾಣದಲ್ಲಿ, ರಾಸಾಯನಿಕ ಗೊಬ್ಬರ ಹಾಕೋ ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಬಹುದು. ಈ ಥರ ನಾವು ಬೀಜೋಪಚಾರ ಮಾಡಿದರೆ ಇಳುವರಿಯಲ್ಲಿ ಜಾಸ್ತಿ ಆಗೋದು ಮತ್ತು ರೋಗ ಕೀಟಗಳ ಹಾವಳಿ ಕಡಿಮೆ ಆಗೋದು ಕಂಡು ಬಂದಿದೆ. ಅದೇ ಥರ ಈಗ ನಾವು ಏನು ಹೇಳ್ತೀವಿ, ಫಾಲ್ ಸೈನಿಕ ಹುಳು ಅಂತ ಹೇಳ್ತೀವಿ, ಅದು ಇತ್ತಿತ್ತಲಾಗೆ ಭಾಳ ಬರ್ತಾ ಇದೆ. ಅದಕ್ಕಾಗಿ ಈ ನಾವು ಬೀಜೋಪಚಾರ ಮಾಡಲೇಬೇಕು. ರಂಜಕ್ಕೆ ಕರಗಿಸುವ ಗೊಬ್ಬರ ಮತ್ತು ಈ ಅಜೋಸ್ಪಿರ್ಲಮು ಅವಕ್ಕರ ಜೊತೆ ಜೊತೆ ಒಂದು ರಾಸಾಯನಿಕ ಕೀಟನಾಶಕ ಇದೆ, ಅದು ಫೋಟ್ಯಾನೋ ಡೂ ಅಂತೇಳಿ, ಅದು 3 grams 1 kg ಬೀಜಕ್ಕೆ ಲೇಪನ ಮಾಡಿದರೆ ಒಂದು 25 to 30 days ಅದು ಫಾಲ್ ಸೈನಿಕ ಹುಳುವಿನ ಹಾವಳಿ ಕಡಿಮೆ ಆಗೋದು ಕಂಡು ಬಂದಿದೆ. ಅದಕ್ಕಾಗಿ ರೈತರು ಎಲ್ಲಿ ನಮ್ಮ ಸೈನಿಕ ಹುಳು ಬಾಧೆ ಇರ್ತೈತಲ್ಲ ಅದಕ್ಕೆ ಈ ಒಂದು ಫೋಟ್ಯಾಂಜೋ ಡೂ ಅನ್ನುವಂಥ ಒಂದು ಕೀಟನಾಶಕವನ್ನು ಬೀಜೋಪಚಾರ ಮಾಡಿ ಬಿತ್ತಬೇಕಂತೇಳಿ ತಮ್ಮಲ್ಲಿ ಹೇಳ್ತೇನೆ. ಡಾಕ್ಟರ್ ಎಸ್ ಆರ್ ಸಲ್ಕಿನ್ ಕೊಪ್ಪಾರ್ ಭಾಳ ವಿಸ್ತೃತವಾಗಿ ಮಾಹಿತಿ ಮಾಡ್ತಾ ಇದ್ದಾರೆ, ಯಾಕಂದರೆ ಬೀಜೋಪಚಾರ ಎಷ್ಟು ಮಹತ್ವವಾದದ್ದು ಅಂತೇಳಿ, ಅಂದರೆ ಮುಂದೆ ಬರುವಂಥ ರೋಗಗಳನ್ನು ತಡಿಬಹುದು. ಇನ್ನೊಂದು ಈಗ ಗೋವಿನಜೋಳದ ಅಂದರೆ ನಮ್ಮ ರೈತ ಬಾಂಧವರು ತಿಳ್ಕೊಂಡಂಗೆ, ಈಗ ಮುಂಗಾರು ಭಾಳ ಮಳೆ ಆಗಲಿಲ್ಲ, ಹಿಂಗಾರು ಲೇಟಾಗಿ ಮಳೆ ಶುರುವಾತಂದರೆ ಅವರು ಸ್ವಲ್ಪ ಮುಂಗಾರು ಬೆಳಿಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಈ ಮುಂದೆ ಗೋವಿನಜೋಳ ಬೆಳೆದ್ರಾತಂತೇಳಿ ಧೈರ್ಯ ಇಟ್ಕೊಂಡಿರ್ತಾರೆ. ಈಗಂತೂ ಸಾಕಷ್ಟು ಮಳೆ ಆಗಿದೆ, ಈಗ ಎಷ್ಟೋ ಜನ ರೈತ ಬಾಂಧವರು ಬಿತ್ತಾರೆ, ಆದರೂ ಇನ್ನೂ ಬಿತ್ತವರು ಯಾಕಂದ್ರೆ ಸ್ವಲ್ಪ ಮಳೆ ಕಡಿಮೆ ಆದ್ಮೇಲೆ ಬಿತ್ತೋಣ ಅಂತೇಳಿ ಕೆಲವೊಬ್ಬರು ಕಾಯ್ಕೊಂಡು ಕೂತಿದ್ದಾರೆ, ಹೆಸರು ಬಂದ ಕೂಡ ಮಾಡಬೇಕು ಅಂತ ಅನ್ಕೋತಾರೆ. ಅಂದರೆ ಈ ಬಿತ್ತನೆ ಕಾಲ ಗೋವಿನಜೋಳವನ್ನು ಹೆಂಗೆ ಯಾವಾಗ ಬಿತ್ತಬೇಕು ಮತ್ತು ಈಗ ಬೇಕಾಗುವಂಥ ಬೀಜ ಪ್ರಮಾಣ ಎಷ್ಟಿರಬೇಕು, ಅದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ಬೋದಾ? ಒಳ್ಳೆ ಪ್ರಶ್ನೆ. ನಾವು ಮುಂಗಾರಿಯಲ್ಲಿ ಹೇಳ್ತೇವೆ ಎಷ್ಟು ಬೇಗ ನೀವು ಬಿತ್ತಿರಲ್ಲ, ಅಷ್ಟು ಬೇಗ ಒಳ್ಳೆಯದು ಮತ್ತು ಅಷ್ಟೇ ಇಳುವರಿ ಬರ್ತತಿ. ಆದರೆ ಮಳೆ ಬರಬೇಕು. ಆ ಮಳೆಯನ್ನು ಕಾಕೊಂಡು ಸರಿಯಾಗಿ ಭೂಮಿ ಹಸಿಯಾದಾಗ ನಾವು ಇಮಿಡಿಯೇಟ್ ಜೂನ್ ಅಂತ ಹೇಳ್ತೇವೆ, ಜುಲೈ ಒಂದನೇ ವಾರ ಇಲ್ಲ ಎರಡನೇ ವಾರದ ಒಳಗೇ ನಾವು ಮುಂಗಾರಿ ಒಂದು ಬೆಳೆಯನ್ನು ಬೆಳಿಬೇಕು. ಆವಾಗ ಏನಾಗುತ್ತೆ, ಇಳುವರಿ ಎಷ್ಟು ಬೇಗ ಬೆಳಿತೀವಲ್ಲ ಅಷ್ಟು ಇಳುವರಿ ಜಾಸ್ತಿ ಆಗೋದು ಕಂಡು ಬಂದಿದೆ. ಅದೇ ಥರ ಈಗ ರೈತರು ಬಿತ್ತವರಿದ್ದಾಗ ನಾವು ಇನ್ನೊಂದಿಷ್ಟು ವೇಟ್ ಮಾಡಬೇಕು. ಎಲ್ಲಿ ಅಕ್ಟೋಬರ್ ಒಂದನೇ ವಾರ ಎರಡನೇ ವಾರ ಎಂಟೈರ್ ಇದು ಅಕ್ಟೋಬರ್ ಐತಲ್ಲ, ಈ ಅಕ್ಟೋಬರಲ್ಲಿ ಹಿಂಗಾರಿ ಬೆಳಿಲಿಕ್ಕೆ ಭಾಳ ಉತ್ತಮವಾದ ಒಂದು ಕಾಲ. ಮತ್ತು ಇದು ಅಕ್ಟೋಬರ್ದಲ್ಲಿ ನಾವು ಬಿತ್ತಿದ ಬೆಳೆ ಈ ಮುಂಗಾರಿಯಲ್ಲಿ ಬಿತ್ತಿದ ಬೆಳೆಗಿಂತ ಶೇಕಡ 30-40% ಇಳುವರಿ ಜಾಸ್ತಿ ಆಗೋದು ಕಂಡು ಬಂದಿದೆ. ಯಾಕಂತಂದರೆ ಅದು ಹಿಂಗಾರಿ ಅಂತಂದರೆ ಅದು ನೀರಾವರಿಯಲ್ಲಿ ಮತ್ತು ಹವಾಮಾನ ತಂಪಾಗಿರ್ತತಿ, ಇಳುವರಿ ಭಾಳ ಒಂದು 30%ಕ್ಕಿಂತ ಜಾಸ್ತಿ ಇಳುವರಿ ಆಗೋದು ಕಂಡು ಬಂದಿದೆ. ರೈತರು ಇನ್ನೊಂದಿಷ್ಟು ತಡಿಬೇಕು, ಅಕ್ಟೋಬರ್ದಲ್ಲಿ ಬಿತ್ತಬೇಕು. ಮತ್ತು ಇದು ಹೆಸರು ಉದ್ದು ಅಲಸಂದಿ ಅಂತ ಹೇಳ್ತೇವಲ್ಲ, ಈಗ ಮಳೆ ಬಂದು ಸ್ವಲ್ಪ ಸಮಸ್ಯೆ ಆಗಿದೆ ಅವುಗಳಿಗೆ. ಆಮೇಲೆ ನಾವು ಹಿಂಗಾರಿಯಲ್ಲಿ ಈ ಗೋವಿನ ಜೋಳ ಬೆಳೆದಾಗ ಇಳುವರಿ ಇನ್ನೂ ಜಾಸ್ತಿ ಆಗೋದು ಕಂಡು ಬಂದಿದೆ. ಮತ್ತು ಈ ಸೈನಿಕ ಹುಳ ಅಂತ ಹೇಳಿನಲ್ಲ, ಆ ಸೈನಿಕ ಹುಳುವಿನ ಹಾವಳಿ ಈ ಬೆಳೆಯನ್ನು ಬೆಳೆದು ಗೋವಿನ ಜೋಳ ಬೆಳೆದಾಗ ಅತಿ ಕಡಿಮೆ ಆಗುವುದು ಸಹಿತ ಕಂಡು ಬಂದಿದೆ. ರೈತರು ಅದಕ್ಕಾಗಿ ಈ ಅಕ್ಟೋಬರ್ದಲ್ಲಿ ಹಿಂಗಾರಿಯಲ್ಲಿ ಬಿತ್ತಬೇಕಂತೇಳಿ ನಮ್ಮ ಮನವಿದೆ. ಬೀಜ ಪ್ರಮಾಣ ಎಷ್ಟು ಹಾಕ್ಬೇಕಂತೇಳಿ ನಾವು ಎಕರೆಗೆ ಕಡಿಮೆ ಅಂತಂದ್ರೆ 9 ಕಿಲೋ ಅಂತ ಹೇಳ್ತೇವೆ. 9 ಕಿಲೋ ಬೀಜ 2 ಫೂಟ್ ಸಾಲಿಂದ ಸಾಲಿಗೆ, ಮತ್ತು 18 ಸೆಂಟಿಮೀಟರ್ ಒಂದು ಇದರಿಂದ ಬೀಜದಿಂದ ಬೀಜ ಒಂದು ಸಾಲಿನಲ್ಲಿ ಈ ಥರ ನಾವು ಹೋದಾಗ ಒಂದು ಎಕರೆಗೆ ಕನಿಷ್ಠ ಅಂತಂದ್ರೆ 32-33 ಸಾವಿರ ಸಸಿಗಳು ಕೂಡ್ತಾವೆ. ಅಷ್ಟು ಇರಲೇಬೇಕು. ನಾವು ಈ ಒಂದು ಬೀಜ ಪ್ರಮಾಣವನ್ನು ಮತ್ತು ಅಳತೆಯನ್ನು ಸಾಂದ್ರತೆಯನ್ನು ಕಾಪಾಡಿಕೊಂಡ್ರೆ ತೆನೆಗಳು ಜಾಸ್ತಿ ಆಗೋದು, ಆಮೇಲೆ ತೆನೆಗಳು ಪೂರ್ತಿ ಕಟ್ಟುವುದು ಅದೆಲ್ಲ ಕಂಡು ಬಂದಿದೆ. ಕನಿಷ್ಠ ಈ ಒಂದು ಸಾಂದ್ರತೆಯನ್ನು ರೈತರು ಕಾಪಾಡಿಕೊಳ್ಬೇಕಾಗ್ತೈತಿ. ಭಾಳ ಸಂತೋಷ ಡಾಕ್ಟರ್ ಎಸ್ ಆರ್ ಸಲ್ಕಿನ್ಕೊಪ್ಪ ಅವರೇ, ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಿ. ಈಗ ಮುಖ್ಯವಾಗಿ ಈಗ ಹೊಲ ಅಂದ್ಕೊಳ್ಳೆನ ಇವತ್ತು ಸಾವಯವ ರೀತಿಯಿಂದ ನಮ್ಮ ಭೂಮಿ ಫಲವತ್ತಾಗಿಲ್ಲ. ಈಗ ಹಾಗೆ ನೋಡಿದ್ರೆ ಎಷ್ಟೋ ಜನ ಸಾವಯವ ಕೃಷಿಯನ್ನು ಬಿಟ್ಬಿಟ್ಟಿದ್ದಾರೆ. ಹಂಗಾಗಿ ಯೂರಿಯಾ ಹಾಕೋದು ಗೊಬ್ಬರ ಹಾಕೋದೇ ಭಾಳ ಅದು ಅವಶ್ಯ ಆಗಿದೆ. ರಾಸಾಯನಿಕ ಗೊಬ್ಬರಗಳ ಮತ್ತು ಹಾಕಬೇಕಾಗ್ತದೆ ಮತ್ತು ಅವುಗಳ ನಿರ್ವಹಣೆ ಮಾಡಬೇಕಾಗ್ತದೆ. ಈ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಮತ್ತು ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಇರಬೇಕು ಮತ್ತು ಅದ್ರ ಬಗ್ಗೆ ಒಂಚೂರು ಮಾಹಿತಿ ಮಾಡಿಕೊಡ್ಬೋದಾ? ಈಗ ರಾಸಾಯನಿಕ ಗೊಬ್ಬರ ಈ ಗೋವಿನ ಜೋಳಕ್ಕೆ ಭಾಳ ಅವಶ್ಯ. ಎಷ್ಟು ನೀವು ಗೊಬ್ಬರ ಹಾಕ್ತಾ ಹೋಗ್ತಿರಲ್ಲ ಅಷ್ಟು ಇಳುವರಿ ಪ್ರಮಾಣ ಜಾಸ್ತಿ ಆಗಿದೆ. ಒಂದು ಎಕರೆಗೆ ನಾವು ಹೇಳ್ತೀವಿ ಸರಾಸರಿ ರೈತರು ಅದರಿಂದ ಲಾಭ ಜಾಸ್ತಿ ತೊಗೋಬೇಕಂತೀರಿ, ಎಕರೆಗೆ 30 ಕ್ವಿಂಟಲ್ ತೊಗೊಳ್ಳೇಬೇಕು. ಇನ್ನೂ ನೀವು ಸರಿಯಾಗಿ ಸಮ ಪ್ರಮಾಣದಲ್ಲಿ ನಾವು ಹೇಳಿದ ಪ್ರಕಾರ ಹೌದ್ರೆ ಎಷ್ಟೋ ರೈತರು 40 ಕ್ವಿಂಟಲ್ 45 ಕ್ವಿಂಟಲ್ ಒಂದು ಎಕರೆ ತನ ತಗೊಂಡ ಗೋಂಜಾಳ ಬೆಳೀತಾರೆ ಉದಾಹರಣೆ ಇದಾವ್ರಿ. ಅಂದ್ರೆ ರಾಸಾಯನಿಕ ಗೊಬ್ಬರಗಳ ಹಾಕಿದಾಗ ಅದನ್ನ ಸಮ ಪ್ರಮಾಣದಲ್ಲಿ ಈ ಸಾವಯವ ಗೊಬ್ಬರ ಜೊತೆ ಸಮ ಪ್ರಮಾಣದಲ್ಲಿ ಹಾಕಿದಾಗ 40 ಕ್ವಿಂಟಲ್ ತನ ಆಗಿರುವುದು ಕಂಡು ಬಂದಿದೆ. ಈಗ ನಾವು ರಾಸಾಯನಿಕ ಗೊಬ್ಬರ ಜೊತೆ ಈ ಸಾವಯವ ಗೊಬ್ಬರ ಅಂತ ಹೇಳ್ತೇವೆ, ಒಂದು ಎಕರೆಗೆ ಕನಿಷ್ಠ ಅಂತಂದ್ರೆ 3 ಟ್ಯಾಕ್ಟರ್ ಲೋಡು FIM ಹಾಕಲೇಬೇಕು. ಅದು ಯಾವಾಗ ಬೇಸಿಗೆಯಲ್ಲಿ ಮೇ ತಿಂಗಳಲ್ಲಿ ಭೂಮಿಯನ್ನು ಹದ ಮಾಡುವಾಗ ಒಂದು 3-3.5 ಟ್ಯಾಕ್ಟರ್ನಷ್ಟು ನಾವು ಎಷ್ಟು 4-5 ಕ್ವಿಂಟಲ್ ಟನ್ ಅಂತ ಹೇಳ್ತೇವೆ ಅಷ್ಟು FIM ಭೂಮಿಗೆ ಹಾಕಲೇಬೇಕು. ಅಂದ್ರೆ ಇದು ತಿಪ್ಪಿ ಗೊಬ್ಬರ ಅಂತಿರಲ್ಲ, ತಿಪ್ಪಿ ಗೊಬ್ಬರ ಹಾಕಬೇಕು. ಆ ಹಾಕುವಾಗ ನಾವು ಏನು ಹೇಳ್ತೀವಿ ಈ ಜಿಂಕ್ ಸಲ್ಫೇಟು ಮತ್ತು ಕಬ್ಬಿನ ಸಲ್ಫೇಟು ಎಕರೆಗೆ ಕನಿಷ್ಠ ಅಂತಂದ್ರು 10 ಕಿಲೋ ಇವು ಎರಡು ಈ ಕೊಟ್ಟಿಗೆ ಗೊಬ್ಬರ ಹಾಕ್ತಿರ್ತೇವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಭೂಮಿಗೆ ಹಾಕೋದು ಭಾಳ ಒಳ್ಳೆಯದು. ಇಲ್ಲ ಅಂದ್ರೆ ಇನ್ನೊಂದು ಹೇಳ್ತೇವೆ 10 ಕೆಜಿ ಬೇಡ, ಸ್ವಲ್ಪ ಕಡಿಮೆ ಮಾಡೋಣ ಅಂದ್ರೆ ಒಂದು 6 ಕೆಜಿ ಜಿಂಕ್ ಸಲ್ಫೇಟು 6 ಕೆಜಿ ಕಬ್ಬಿಣ ಸಲ್ಫೇಟನ್ನು ಈ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಒಂದು 4-5 ದಿವಸ ನೆರಳಲ್ಲಿ ಒಣಗಿಸಿ ಆ ಬಿತ್ತು ಮಾರನೇ ದಿನ ಇಲ್ಲ ಅಂದ್ರೆ ಬಿತ್ತಿದ ದಿನ ಭೂಮಿಯಲ್ಲಿ ಎರಚಿದ್ರೆ ಕಬ್ಬಿಣ ಮತ್ತು ಸತುವಿನ ಅಂಶ ಕಾಳಿನಲ್ಲಿ ಜಾಸ್ತಿ ಆಗ್ತತಿ. ಮತ್ತೆ ಒಂದು ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೇವಲ್ಲ ದನಗಳಲ್ಲಿ ಆಗಲಿ ಆಮೇಲೆ ಮನುಷ್ಯರು ತಿನ್ನೋರ ಹತ್ರ ಇವು ಮಾಲ್ ನ್ಯೂಟ್ರಿಷನ್ ಬಹಳ ಕಡಿಮೆ ಆಗ್ತತಿ. ಅದರ ಜೊತೆ ಇಳುವರಿಯಲ್ಲಿ ಜಾಸ್ತಿ ಆಗುವುದು ಕಂಡು ಬಂದಿದೆ. ಅದಕ್ಕಾಗಿ ಈ ಸಾವಯವ ಗೊಬ್ಬರಗಳನ್ನು ಮತ್ತು ಲಘು ಪೋಷಕಾಂಶಗಳನ್ನು ರೈತರು ಹಾಕಲೇಬೇಕು. ಇತರ ಜೊತೆಯಾಗಿ ಈ ಮೇಜರ್ ನ್ಯೂಟ್ರಿಯಂಟ್ ಅಂತ ಹೇಳ್ತೇವಲ್ಲ ನಾವು ಯೂರಿಯಾ DAP ಮ್ಯೂರೇಟ್ ಆಫ್ ಪೊಟ್ಯಾಷಿಯಂ ರೈತರು ಹಾಕ್ತಾರೆ ಆ ಪ್ರಮಾಣ ಭಾಳ ಬದಲಿ ಮಾಡ್ತಾರೆ. ಬರೀ ರೈತರು ಏನು ಮಾಡ್ತಾರೆ DAP ಹಾಕೋದು ಆಮೇಲೆ ಯೂರಿಯಾ ಗೊಬ್ಬರಗಳನ್ನು ಹಾಕ್ತಾ ಹೋಗೋದು ಅವುಗಳನ್ನು ಸಮ ಪ್ರಮಾಣದಲ್ಲಿ ಹಾಕ್ಬೇಕಂತೇಳಿ ನಮ್ಮ ವಿನಂತಿ ರೈತರಲ್ಲಿ ಇದೆ. ನಾವು ಬಿತ್ತುವಾಗ ಏನು ಹೇಳ್ತೀವಿ 1 ಎಕರೆಗೆ 1 ಚೀಲ DAP 1/2 ಚೀಲ ಮ್ಯೂರೇಟ್ ಆಫ್ ಪೊಟ್ಯಾಷಿಯನ್ ಮಿಕ್ಸ್ ಮಾಡಿ ಬಿತ್ತುವಾಗ ಅದನ್ನ ಭೂಮಿಯಲ್ಲಿ ಸೇರಿಸಬೇಕಾಗತ್ತೆ. ಆಮೇಲೆ ಒಂದು 30 ದಿವಸಕ್ಕೆ ಮೇಲು ಗೊಬ್ಬರವಾಗಿ 1 ಚೀಲ ಯೂರಿಯಾ ಮತ್ತು ಉಳಿದ ಒಂದು 1/2 ಚೀಲ ಪೊಟ್ಯಾಸಿ ಗೊಬ್ಬರಗಳನ್ನು, ಆಮೇಲೆ ಪೊಟ್ಯಾಸಿ 1/2 ಚೀಲ ಉಳಿದಿರ್ತದೆ ಅವನ್ನೆರಡು ಮಿಕ್ಸ್ ಮಾಡಿ ಮೊದಲನೇ ಮೇಲು ಗೊಬ್ಬರವಾಗಿ ಕೊಡಬೇಕು. ಆಮೇಲೆ ಒಂದು 50-55 ದಿವಸ ಹೂವು ಆಡೋ ಸಮಯದಲ್ಲಿ ತುರಾಯಿ ಬಿಡ್ತಾ ಇರ್ತತಿ, ಅವಾಗ ಯೂರಿಯಾ ಗೊಬ್ಬರವನ್ನು 1 ಎಕರೆಗೆ 1 ಬ್ಯಾಗ್ ಹಾಕಬೇಕು. ಮತ್ತು ಮುಂದೆ ಹೋಗಿ ರೈತರು ಒಂದು 60-70 ದಿವಸ ಯಾವಾಗ ಹಾಲುಗಳಾಗ್ತಾ ಇರ್ತದಲ್ಲ ಅವಾಗ 1/2 ಚೀಲ ಹಸಿ ನೋಡಿ, ಹಸಿ ಚೆನ್ನಾಗಿತ್ತು ಅಂದರೆ 1/2 ಚೀಲ ಯೂರಿಯಾ ಹಾಕಿದರೂ ಏನು ಸಮಸ್ಯೆ ಇಲ್ಲ. ಈ ಥರ ನಾವು ಗೊಬ್ಬರಗಳನ್ನು ಹಾಕ್ತಾ ಹೋಗಬೇಕು. ಎಷ್ಟು 60-65 ದಿವಸ ತನೂ ಈ ಯೂರಿಯಾ ಗೊಬ್ಬರ ಹಾಕಬೇಕು. ಮತ್ತು ರೈತರು ಪೊಟ್ಯಾಸ್ ಗೊಬ್ಬರ ಹಾಕ್ತಾನೆ ಇಲ್ಲ. ಭಾಳ ಜನ ಪೊಟ್ಯಾಸ್ ಅನ್ನೋದು ಮ್ಯೂರೇಟ್ ಆಫ್ ಪೊಟ್ಯಾಸ್ ಅಂತ ಹೇಳ್ತೇವಲ್ಲ ಅದನ್ನು ಹಾಕ್ತಾ ಇಲ್ಲ. ಯಾಕಂತಂದ್ರೆ ಭೂಮಿಯಲ್ಲಿ ಭಾಳ ಇತ್ತವ. ಈಗೇನಾಗಿದೆ, ನಮ್ಮ ಬೆಳೆಗಳನ್ನು ಬೆಳೆದು ಪೊಟ್ಯಾಸ್ ಅಂಶ ಕಡಿಮೆ ಆಗ್ತಾ ಇದೆ. ಆ ಪೊಟ್ಯಾಸ್ ಗೊಬ್ಬರಗಳನ್ನು ನಾವು ಹಾಕಲೇಬೇಕಾಗಿದೆ. ಈ ಪೊಟ್ಯಾಸ್ ಗೊಬ್ಬರ ಮಹತ್ವ ಅಂದರೆ ಇಳುವರಿ ಒಂದೇ ಜಾಸ್ತಿ ಮಾಡೋದಿಲ್ಲ, ರೋಗ ಕೀಟಗಳ ಹಾವಳಿ ಭಾಳ ಕಡಿಮೆ ಆಗ್ತದೆ. ಉರಿಜಿಂಗಿ ರೋಗ ಅಂತ ಹೇಳ್ತೇವೆ ನಾವು. ಉರಿಜಿಂಗಿ ರೋಗ, ಈ ಸೈನಿಕ ಹುಳುವಿನ ಕಾಟ, ಇವುಗಳ ಒಂದು ಹಾವಳಿ ಭಾಳ ಕಡಿಮೆ ಆಗ್ತತಿ ಯಾವಾಗ ನಾವು ಪೊಟ್ಯಾಸ್ ಗೊಬ್ಬರಗಳನ್ನು ಹಾಕಿದಾಗ. ಆದ್ರೆ ಪೊಟ್ಯಾಸ್ ಗೊಬ್ಬರ ಒಂದಷ್ಟು ರೈತರು ಹಾಕ್ತಾರೆ ಡಿ ಎ ಪಿ ಜೊತೆ, ಅವಾಗನ ಬಿತ್ತುವಾಗ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ. ಅವಾಗ ಹಾಕುವ ಗೊಬ್ಬರನ ಪೊಟ್ಯಾಸಿಯನ್ನು 2 ಪ್ರಮಾಣ ಮಾಡ್ರಿ, ಬಿತ್ತುವಾಗ 1/2 ಮತ್ತು 3 ತಿಂಗಳಾದ್ಮೇಲೆ ಅವಾಗ 1/2 ಹಾಕಿದ್ರೆ ಏನಾಗತ್ತೆ, ಬೆಳೆಗಳಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗ್ತತಿ, ಮತ್ತು ಇಳುವರಿನೂ ಜಾಸ್ತಿ ಆಗತ್ತಿ. ಮತ್ತು ಹಾಕಿದ ಒಂದು ಡಿ ಎ ಪಿ ಮತ್ತು ಈ ಯೂರಿಯಾಗಳನ್ನು ಬೆಳೆ ಸರಿಯಾಗಿ ತಗೋತೈತಿ. ಡಾಕ್ಟರ್ ಸಲಕಿನ್ ಕೊಪ್ಪ ಅವರು ಇದೇ ನೋಡಿ, ತಾಂತ್ರಿಕತೆ ಅನ್ನೋದೇ ಭಾಳ ಮುಖ್ಯ. ಜನ ಏನು ಮಾಡ್ತಾರೆ, ಯೂರಿಯಾ ಆಮೇಲೆ ಡಿ ಎ ಪಿ ಎರಡು ಕೂಡಿ ಒಮ್ಮೆಗೆ ಹಾಕ್ಬಿಡ್ತಾರೆ. ಸಮ ಪ್ರಮಾಣದಲ್ಲಿ ಹಾಕೋದು ಭಾಳ ಮುಖ್ಯದ. ಹೆಚ್ಚು ಇಳುವರಿ ಬೇಕಂದರೆ ಅದಕ್ಕೆ ವೈಜ್ಞಾನಿಕವಾಗಿ ನಾವು ಬೆಳಿಬೇಕು, ತಾಂತ್ರಿಕತೆಯನ್ನು ತಿಳ್ಕೋಬೇಕು ಅನ್ನೋದು. ರೈತ ಬಾಂಧವರೇ ದಯವಿಟ್ಟು ಗಮನಿಸಿ, ಇದೆಲ್ಲ ನಾವು ಗಮನಿಸಿದಾಗ ಮಾತ್ರ ಎಂತೀವಲ್ಲ, ನಾವು ಹೆಚ್ಚು ಇಳುವರಿ ಮಾಡಿ. ಅಂದರೆ 1 ಎಕರೆಗೆ 40 ಕ್ವಿಂಟಲ್ ಮಟ್ಟ ಬೆಳೀತಾರೆ. ಈಗ ನೋಡ್ರಿ, 1 ಎಕರೆಗೆ 15-20 ಕ್ವಿಂಟಲ್ ಭಾಳ ಅಂದ್ರೆ ನೀವು ಬೆಳೀತಾ ಇದ್ದೀರಿ, ಆದರೆ ಡಬಲ್ ಬೆಳೆಯುವ ಅವಕಾಶ ಇದೆಲ್ಲ, ನೀವು ಯಾಕೆ ಅದನ್ನು ಮನಸ್ಸು ಮಾಡ್ತಾ ಇಲ್ಲ? ಆದರೆ ಅದಕ್ಕೆ ತಾಂತ್ರಿಕತೆಯನ್ನು ತಿಳ್ಕೊಡ್ರಿ ಅಂತ ಹೇಳೋದು. ಇನ್ನೊಂದು ತಮ್ಮ ಮುಖಾಂತರ ರೈತರಿಗೆ ಹೇಳಿ ಬಯಸ್ತೀನಿ, ಈಗಿನ ಪರಿಸ್ಥಿತಿಯಲ್ಲಿ ಮಳೆ ಜಾಸ್ತಿ ಆಗಿದೆ, ಬೆಳೆಗಳು ಸ್ವಲ್ಪ ಹಳದಿ ಆಗುವ ಒಂದು ಲಕ್ಷಣ ಇದೆ, ಮತ್ತು ಆಗಿಬಿಟ್ಟಿದಾವೆ ಈ ಅದು ಗೋವಿನಜೋಳ ಏನು ಹೊರತಾಗಲ್ಲ. ಅದಕ್ಕಾಗಿ ರೈತರು ಈಗೇನು ಮಾಡಬೇಕು, ಮೇಲು ಗೊಬ್ಬರದ ಜೊತೆ ಈ ಒಂದು ಸಿಂಪರಣೆಯನ್ನು, ಈ ನ್ಯೂಟ್ರಿಷನ್ ಯೂರಿಯಾ ಗೊಬ್ಬರ ಆಗಲಿ ನ್ಯಾನೋ ಯೂರಿಯಾ ಗೊಬ್ಬರ ಆಗಲಿ ಬೆಳೆಗಳಿಗೆ ಸಿಂಪರಣೆ ಮಾಡೋದು ಭಾಳ ಅವಶ್ಯ ಇದೆ. ಅದನ್ನು ಇಮಿಡಿಯೇಟ್ ತಾವು ಮಾಡಿದರೆ ಬೆಳೆ ರಿಕವರ್ ಆಗ್ತತಿ. ಆಮೇಲೆ ರೈತರು ಅಂಜು ಜರುತ್ತಿಲ್ಲ. ಹೋದ ವರ್ಷ ಜುಲೈದಲ್ಲಿ 270 ಮಿಲಿಮೀಟರ್ ಆಗಿತ್ತು, ಈ ವರ್ಷ ಜುಲೈದಲ್ಲಿ ಇನ್ನೂ ಅದಕ್ಕಿಂತ ಕಡಿಮೆ ಆಗಿದೆ. ಆ ಬೆಳೆಗಳಿಗೆ ಒಂದು ನಾವು ಕಾಳಜಿ ತಗೊಂಡ್ರೆ, ಈ ಒಂದು ಪೋಷಕಾಂಶಗಳ ಕಾಳಜಿ ತಗೊಂಡ್ರೆ, ಮತ್ತು ಸಿಂಪರಣೆ ಯೂರಿಯಾ ಮತ್ತು ಈ ನ್ಯಾನೋ ಯೂರಿಯಾ ಸಿಂಪರಣೆ ಮಾಡಿದರೆ ಬೆಳೆಗಳು ರಿಕವರ್ ಆಗ್ತತಿ, ಮತ್ತು ಈ ವರ್ಷ ರೋಗ ಕೀಟಗಳ ಹಾವಳಿ ಭಾಳ ಕಡಿಮೆ ಇದೆ. ಡಾಕ್ಟರ್ ಎಸ್ ಆರ್ ಸಲಕಿನ್ ಕೊಪ್ಪ ಅವರೇ, ಈಗ ಅವ್ರಿಗೆ ಸಾಕಷ್ಟು ಮಳೆ ಬೆಳೆ ಆಗ್ತಾ ಇದೆ, ಆಮೇಲೆ ಬೆಳೆಗಳು ನಳ್ಳಳಿಸ್ತಾ ಇದೆ, ಆದರೆ ಒಂಚೂರು ನೀವು ಹೇಳಿದಂಗೆ ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಖಂಡಿತವಾಗಿ ನ್ಯಾನೋ ಯೂರಿಯಾ ಹಾಕಿದ್ರೆ ಅದು ನಿರ್ವಹಣೆ ಆಗ್ತದೆ ಅಂತ. ಹೌದು, ಇದನ್ನು ನನ್ನ ರೈತ ಬಾಂಧವರು ಗಮನಿಸಲಿ ಅಂತ ಹೇಳ್ತಾ, ಈ ಕಳೆಗಳ ನಿರ್ವಹಣೆನೂ ಭಾಳ ಮುಖ್ಯ. ಯಾಕಂದ್ರೆ ಮಳೆ ಭಾಳ ಅಂದ್ಕೊಳ್ಳೆ ಕಳೆ ಬಂದ ಬರ್ತೈತಿ, ಅಂತರ್ ಬೆಳೆ ಬೆಳೆದ್ರಿಂದ ಕೆಲವೊಂದಿಷ್ಟು ಕಳೆ ನಿಯಂತ್ರಣ ಮಾಡಬಹುದು. ಹೌದು, ಜನ ಅದನ್ನು ತಿಳ್ಕೊಳ್ತಾ ಇಲ್ಲ. ಭಾಳ ಮಂದಿ ಏನು ಮಾಡ್ತಾರೆ, ಗೋವಿನಜೋಳ ಒಂದು ಹಾಕ್ಬಿಡ್ತಾರೆ, ಭಾಳ ಕೆಲಸ ಬೇಡ ಅಂತೇಳಿ. ಏನು ಇದರಿಂದ ತೊಂದರೆ ಆಗ್ತದೆ, ಮತ್ತು ಈ ಕಳೆ ನಿರ್ವಹಣೆ ಮಾಡೋದು ಹೆಂಗೆ ರೀ, ಇದ್ರ ಬಗ್ಗೆ ಒಂಚೂರು ಮಾಹಿತಿ ಮಾಡ್ಕೊಡ್ತೀರಿ ಡಾಕ್ಟ್ರೆ? ಈಗ ಕಳೆಗಳು ಅವು ಒಂದು ಸಸಿನನ, ಬೆಳೆನೂ ಸಸಿನನ. ಈಗ ನಾವು ಉಪಯೋಗ ಮಾಡುವಂಥ ಒಂದು ಔಷಧಿ ಕಳೆನಾಶಕ ಏನು, ಕಳೆಗಳನ್ನು ಅಷ್ಟೇ ಕಂಟ್ರೋಲ್ ಮಾಡಬೇಕು, ಬೆಳೆಯನ್ನು ಉಳಿಸ್ಬೇಕು. ಆ ಒಂದು ಇದರಲ್ಲಿ ನಾವು ಈ ಎಲ್ಲ ಬೆಳೆಗಳಿಗೂ ಕಳೆನಾಶಕಗಳ ಯಾವ ಕಳೆನಾಶಕ ಯಾವ ಪ್ರಮಾಣದಲ್ಲಿ ಯಾವಾಗ ಸಿಂಪರಣೆ ಮಾಡಬೇಕು ಅದನ್ನು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಅದನ್ನು ಶಿಫಾರಸು ಮಾಡಿದೆ. ಈ ಗೋವಿನ ಜೋಳದಲ್ಲಿ ನಾವೇನು ಹೇಳ್ತೀವಿ, ಬಿತ್ತು ದಿನ ಇಲ್ಲ ಮರನೇ ದಿನ, ಈ ಅಟ್ರಾಜಿನ್ ಅಂತೇಳಿ ಕಳೆನಾಶಕ ಇದೆ, 50 WP ಅಂತೇಳಿ ಬರುತ್ತೆ. ಅದನ್ನು 1 ಎಕರೆಗೆ 1 kg AI ಅಂತ ಹೇಳ್ತೀವಿ. 1 ಟ್ಯಾಂಕಿಗೆ ನಾವು ಎಷ್ಟು, 70-80 ಗ್ರಾಮ್ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಅಟ್ರಾಜಿನನ್ನು 1 ಟ್ಯಾಂಕ್ 16 ಲೀಟರ್ ಇರುತ್ತೆ, ಅದನ್ನು 60-70 ಗ್ರಾಮ್ 1 ಟ್ಯಾಂಕಿಗೆ ಹಾಕಿ ಬಿತ್ತಿದ ದಿನ ಅಥವಾ ಮರನೇ ದಿವಸ ಭೂಮಿಗೆ ಸಿಂಪರಣೆ ಮಾಡಬೇಕು. ಆವಾಗ ಕಳೆಗಳಿಂದ ಉತ್ಪಾದನೆ, ಬೀಜಗಳಿಂದ ಉತ್ಪಾದನೆ ಆಗುವಂಥ ಎಲ್ಲ ಕಳೆಗಳು 70-80% ಅಷ್ಟು ಕಂಟ್ರೋಲ್ ಆಗ್ತಾವೆ. ಇನ್ನು ಮುಂದೆ ಹೋಗಿ ರೈತರು ಏನು ಮಾಡ್ತಾ ಇದ್ದಾರೆ, ಬಿತ್ತುವಾಗ ಈ ಕಳೆನಾಶಕ ಭಾಳ ರೈತರು ಉಪಯೋಗ ಮಾಡೋದಿಲ್ಲ. ಬೆಳೆ ಇದೆ, ಬೆಳೆಯಲ್ಲಿ ಕಳೆಗಳಿದ್ದಾವೆ, ಅವಾಗ ನಮಗೆ ಫೋನ್ ಮಾಡ್ತಾರೆ, ಕಳೆ ಭಾಳ ಇದೆ, ಈಗ ಕಳೆ ಹೆಂಗೆ ಕಂಟ್ರೋಲ್ ಮಾಡಬೇಕು ನಮಗೆ ಹೇಳಿಕೊಡ್ರಿ ಅಂತಂದಾಗ, ಆವಾಗೂ ಕಳೆನಾಶಕಗಳಿದ್ದಾವೆ. ಯಾವಾಗ ಅಂದ್ರೆ 20 ಭಾಳ ಅಂದ್ರೆ 25 ದಿವಸದೊಳಗೆ ನಾವು ಸಿಂಪರಣೆ ಮಾಡಬೇಕು. ಅಂಥ ಕಳೆನಾಶಕಗಳು ಯಾವ ಅಂತಂದರೆ ಈ ಗೋವಿನ ಜೋಳದಲ್ಲಿ ಟೆಂಬೋಟ್ರಿಯನ್ ಅಂತಿದೆ, ಆಮೇಲೆ ಟಿಂಜರ್ ಅಂತೇಳಿ ಇದೆ, ಆಮೇಲೆ ಇನ್ನೂ ಒಂದಿದೆ ಮಿಸೋಟ್ರಯನ್ ಅಂತಿದೆ. ಇವುಗಳನ್ನು ಸರಿಯಾಗಿ ಉಪಯೋಗ ಮಾಡಿ ಅವಕ್ಕೂ ಒಂದು ಡೋಸು, ಆಮೇಲೆ ಯಾವಾಗ ಯಾರು ಸಿಂಪರಣೆ ಮಾಡಬೇಕು, ಯಾವ ಥರ ಅದನ್ನು ಸಿಂಪರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲೇಬೇಕು. ಯಾಕಂದರೆ ಕಳೆನಾಶಕಗಳು ಭಾಳ ಸಸಿ ಇರ್ತಾವೆ, ಬೆಳೆನೂ ಸಸಿ, ಅದಕ್ಕಾಗಿ ನಮ್ಮ ಒಂದು ಸಂಪರ್ಕ ಮಾಡಿಕೊಂಡು ಈ ಕಳೆನಾಶಕವನ್ನು ಉಪಯೋಗ ಮಾಡಬೇಕು. ಆದ್ರಿಂದ ಅಡ್ಡ ಪರಿಣಾಮ ಇರೋದಿಲ್ಲ, ಬೆಳಿಗೂ ಅಡ್ಡ ಪರಿಣಾಮ ಆಗೋದಿಲ್ಲ, ನಮ್ಮ ಭೂಮಿಗೂ ಅಡ್ಡ ಪರಿಣಾಮ ಆಗೋದಿಲ್ಲ. ಜೊತೆ ಜೊತೆ ಈ ಕಳೆ ನಾಶಕಗಳ ಮೇಲೆ ಅಷ್ಟೇ ಅವಲಂಬನೆ ಆಗಬಾರ್ದು. ಅಂತರ್ಬೆಳೆ ಬಗ್ಗೆ ಹೇಳ್ತಾ ಇದ್ದೀನಿ, ಅಂತರ್ಬೆಳೆ ಆಯಿತು ಮತ್ತು ಎಡಿಕುಂಟೆ ಆಯಿತು, ಆಮೇಲೆ ಕೈಗಳೇ ಆಯಿತು, ಇವನ್ನೆಲ್ಲನೂ ನಾವು ಸಮಗ್ರವಾಗಿ ಉಪಯೋಗ ಮಾಡಿದಾಗ ಈ ಕಳೆನಾಶಕಗಳಿಂದ ಆಗುವಂಥ ಹಾನಿಯನ್ನು ನಾವು ತಡೆಗಟ್ಟಬಹುದು. ಈಗ ಅಂತರ್ಬೆಳೆಯಿಂದ ರೈತರು ಬೆಳೀತಾ ಇದ್ದಾರೆ, ಕೆಲವು ರೈತರು ಅಂತರ್ಬೆಳೆಯಿಂದ ಎಷ್ಟೋ ಕಳೆಗಳನ್ನು ಮತ್ತು ಎಷ್ಟೋ ಕೀಟಗಳನ್ನು ಮತ್ತು ಎಷ್ಟೋ ಈ ರೋಗಗಳನ್ನು ಕಂಟ್ರೋಲ್ ಮಾಡ್ಬೋದು, ನೈಸರ್ಗಿಕವಾಗಿ ನಿರ್ವಹಣೆ ಮಾಡ್ಬೋದು. ಪೂರ್ತಿ ಆಗಲಿಲ್ಲ ಅಂತಂದರೂ ಒಂದು 50-60% ಈ ಅಂತರ್ಬೆಳೆಗಳಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಈಗ ನಾವು ಗೋವಿನ ಜೋಳದಲ್ಲಿ ಅಂತರ್ಬೆಳೆಗಳು ಯಾವುವು ಅಂತಂದರೆ ಸೋಯಾಬೀನ್ ಹೇಳ್ತೀವಿ, ಒಂದು ಸಾಲು ಗೋವಿನ ಜೋಳ, 2 ಸೋಯಾಬೀನ್. ಬಿತ್ತಿದಾಗ ನಾವು 1.5-2 ಎಕರೆದನ್ನು ಬರೋ ಇಳುವರಿಯನ್ನು 1 ಎಕರೆದಲ್ಲಿ ತಕ್ಕೋಬೋದು. 1 ಎಕರೆದಲ್ಲಿ 5-6 ಕ್ವಿಂಟಲ್ ಸೋಯಾಬೀನ್ ತಕ್ಕೋಬೋದು, 25-30 ಕ್ವಿಂಟಲ್ ಗೋವಿನ ಜೋಳನ ತಕ್ಕೋಬೋದು. ಸೋಯಾಬೀನು, ಆಮೇಲೆ ಹೆಸರು, ಇವೆಲ್ಲ ಏನಾಗ್ತಾವು, ಭೂಮಿಯನ್ನು ಆವರಿಸ್ಕೋತಾವೆ. ಆವರಿಸ್ಕೊಂಡಾಗ ಈ ಕಳೆಗಳಿಗೆ ಸಪ್ರೆಸ್ ಮಾಡಿಬಿಡ್ತಾವೆ, ಅವಕಾಶನೇ ಇರೋದಿಲ್ಲ. ಹಂಗಾಗಿ ಒಂದು 50-60% ಕಳೆಗಳು ಕಂಟ್ರೋಲ್ ಈ ಅಂತರ್ಬೆಳೆಗಳಿಂದ ಆಗ್ತಾವ. ಇತ್ತಿತ್ತಲಾಗಿ ಅಂತಂದ್ರೆ ನಾನು ಹೇಳಿದ್ದೀನಿ ಫಾಲ ಸೈನಿಕ ಹುಳು ಅಂತೇಳಿ, ಈ ಫಾಲಕ ಸೈನಿಕ ಹುಳು ಈ ವರ್ಷ ಬಹಳ ಕಡಿಮೆ ಇದೆ. ಬೇರೆ ಹೋದ ವರ್ಷ ಎಲ್ಲಿ ಮಳೆ ಕಡಿಮೆ ಆಗ್ತದಲ್ಲ ಅಲ್ಲಿ ಅದ್ರದ್ದು ಹಾವಳಿ ಜಾಸ್ತಿ ಆಗ್ತತಿ. ಅದಕ್ಕಾಗಿ ನಾವು ಹೇಳಿದ್ವಲ್ಲ, ಬೆಳೆಯ ಒಂದು ಅಂತರವನ್ನು 2 ಫೂಟು ಮತ್ತು ಗಿಡದಿಂದ ಗಿಡಕ್ಕೆ 20 ಸೆಂಟಿಮೀಟರ್ ಹೇಳಿದ್ವಲ್ಲ, ಆ ಒಂದು ಪದ್ಧತಿಯಲ್ಲಿ ಬೆಳಿಬೇಕಾಗ್ತತಿ. ಆಮೇಲೆ ಈಗ ಅಂತರ್ಬೆಳೆ ನಾವು ಹೆಸರು, ಉದ್ದು, ಅಲಸಂದಿ, ಶೇಂಗಾ ಇವುಗಳನ್ನು ಬೆಳೆದಾಗ ಈ ಸೈನಿಕ ಹುಳು ಹಾವಳಿ ಭಾಳ ಕಡಿಮೆ ಆಗ್ತತಿ. ಪುಲ್ ಆ್ಯಂಡ್ ಪುಷ್ ಅಂತೇಳಿ ಒಂದು ಟೆಕ್ನಾಲಜಿ, ಆಟೋಮೆಟಿಕ್ ಆಗಿ ಈ ಬೆಳೆ ಪದ್ಧತಿಯಿಂದ ಈ ಸೈನಿಕ ಹುಳು ತಾನ ಆಟೋಮೆಟಿಕ್ ಆಗಿ ಹೊರಗೆ ಹೋಗ್ತದೆ. ಇದು ನ್ಯಾಚುರಲ್ ಆಗಿ ಕಂಟ್ರೋಲ್. ಈಗ ನಾವು ಹೇಳ್ತೀವಿ ಸ್ವಾಭಾವಿಕ ಕೃಷಿ ಅಂತ ಹೇಳ್ತೇವಲ್ಲ, ಆ ಸ್ವಾಭಾವಿಕ ಕೃಷಿ ಆಗಲಿ, ನೈಸರ್ಗಿಕ ಕೃಷಿ ಆಗಲಿ, ಸಾವಯವ ಕೃಷಿ ಆಗಲಿ, ಅವುಗಳಲ್ಲಿ ಇಂಥವುಗಳನ್ನು ಉಪಯೋಗ ಮಾಡಿ ಈ ಒಂದು ಸೈನಿಕ ಹುಳವನ್ನು ಕಂಟ್ರೋಲ್ ಮಾಡಬಹುದು. ಆದಾಗ್ಯೂ ಬಹಳ ಜನ ರೈತರು ಕೇಳ್ತಾ ಇರ್ತಾರೆ, ಅದಕ್ಕಾಗಿ ನಮ್ಮಲ್ಲಿ ಬೇಕಾದಷ್ಟು ಕೀಟನಾಶಕಗಳಿದ್ದಾವೆ. ಮೊದಲು ಏನು, ಫಸ್ಟು ಈ ತತ್ತಿಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಕಳೆನಾಶಕಗಳನ್ನು, ಬೇವಿನ ಹಿಂಡಿ ಆಗಲಿ, ಬೇವಿನ ಇಂದ ಕೀಟನಾಶಕ ತಯಾರು ಮಾಡಿರ್ತಾರೆ, ಅವುಗಳನ್ನು ನಾವು ಸಿಂಪರಣೆ ಮಾಡಬೇಕು. ಮುಂದೆ ಬೀಜೋಪಚಾರ ನಾನು ಹೇಳಿಬಿಟ್ಟೇನೆ, ಪೊಟ್ಯಾನೋ ಡೂ ಅಂತೇಳಿ, ಅದನ್ನು 1-4 ಗ್ರಾಮ್ 1 ಕೆಜಿ ಬೀಜಕ್ಕೆ ಬಿತ್ತಿದ್ರೆ 1 ತಿಂಗಳ ತನಕ ಅದು ಕಂಟ್ರೋಲ್ ಕೊಡ್ತತಿ. ಆಮೇಲೆ ಮುಂದೆ ಒಂದು 35-40 ದಿವಸಕ್ಕೆ ಎಲ್ಲಾದರೂ ಈ ಒಂದು ಪಾಲ ಸೈನಿಕ ಹುಳು ತತ್ತಿ ಈ ಹುಳ ಕಂಡಾಗ ಅದಕ್ಕಾಗಿ ಸೈನಾಂಟ್ರಿ ಪ್ರೋಲ್ ಅಂತೇಳಿದೆ, ಅದನ್ನು ಎಷ್ಟು 1-4 ml ಪರ್ ಟ್ಯಾಂಕಿಗೆ ಹಾಕ್ಕೋಬೇಕು. ಆಮೇಲೆ ಇಮಾಮೆಕ್ಟಿನ್ ಬೆಂಜೋಟ್ ಅಂತಿದೆ, ಅದನ್ನು 3-4 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಈ ಬೆಳೆ ಸುಳಿಯಲ್ಲಿ ಬೀಳಬೇಕು. ಇವು 1 ಎಕರೆಗೆ ಶಿಫಾರಸು ಮಾಡಿದ್ದನ್ನು 3-4 ಕೆಜಿ ಉಸುಕ ಹೇಳ್ತೇವಲ್ಲ, ಉಸುಕಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿ ಆ ಉಸುಕನ್ನು ಸುಳಿಯಲ್ಲಿ ಹಾಕ್ತಾ ಹೋಗ್ತಾರೆ. ಇದು ನಾವು ಹೆಂಗೆ ಸಿಂಪರಣೆ ಮಾಡ್ತೇವಲ್ಲ ಅದರಷ್ಟೇ ಇಫೆಕ್ಟಿವ್ ಆಗಿದೆ. ಖಂಡಿತ. ಇದನ್ನ ಒಂದು ಟೆಕ್ನಾಲಜಿಯನ್ನು ರೈತರು ಉಪಯೋಗ ಮಾಡಬೇಕು. ನೋಡ್ರಿ, ಅಂದರೆ ತಾಂತ್ರಿಕತೆ ಅನ್ನೋದು ಎಷ್ಟು ಅದು ಬಹಳ ಮಹತ್ವದ ಇದು. ಅದ್ರ ನಾವು ತಾಂತ್ರಿಕತೆಯನ್ನು ಉಸಿರಾಡಬೇಕು ಅಂದ್ರೆ ಮಾತ್ರ ರೈತರ ನೆಮ್ಮದಿ ಖಂಡಿತವಾಗಿ ಬರ್ತದೆ. ಈಗ ಕೆಲವೊಂದು ಬೇಬಿ ಕಾರ್ನು ಮತ್ತು ಸ್ವೀಟ್ ಕಾರ್ನು ಪಾಪ್ಕಾರ್ನ್ ಅಂತ ಅದು ಭಾಳ ಪಾಪರ್ ಅಲ್ರಿ, ಅಂದರೆ ಮಾರುಕಟ್ಟೆ ಚಲೋ ಅದ, ಅದಕ್ಕೆ ಇವನ್ನ ನಮ್ಮ ರೈತರು ಬೆಳಿಬೋದನ್ರಿ? ಇವರಿಂದ ರೈತರು ಇಳುವರಿ ಜಾಸ್ತಿ ಮಾಡ್ಕೋಬೋದು ಮತ್ತು ತಮ್ಮ ಆದಾಯವನ್ನು ಜಾಸ್ತಿ ಮಾಡ್ಕೋಬೋದು. ಬರೀ ಈ ಒಂದು ಗ್ರೇನ್ ಗೋವಿನ ಜೋಳ ಬೆಳೆಕ್ಕಿಂತ ಇವನೂ ಸ್ವಲ್ಪ ಏರಿಯಾದಲ್ಲಿ ಈ ಸ್ವೀಟ್ ಕಾರ್ನ್ ಹೇಳ್ತೀವಿ, ಪಾಪ್ಕಾರ್ನ್ ಹೇಳ್ತೀವಿ, ಮತ್ತು ಬೇಬಿ ಕಾರ್ನ್ಗಳನ್ನು ನಾವು ಬೆಳಿಬೇಕು. ಆದರೆ ಮಾರ್ಕೆಟನ್ನು ರೈತರು ಮೊದಲು ಕಂಡ್ಕೋಬೇಕು, ಯಾರು ಅವನ್ನ ಪರ್ಚೇಸ್ ಮಾಡ್ತಾರೆ, ಯಾರು ತಗೋತಾರೆ, ಮತ್ತು ಯಾವ ರೇಟಿಗೆ ತಗೋತಾರೆ, ಮತ್ತು ಎಷ್ಟು ತಗೋತಾರೆ ಅನ್ನೋದನ್ನು ನಾವು ಒಡಂಬಡಿಕೆ ಒಂದು ಮಾಡಿಕೊಂಡು ಆಮೇಲೆ ಇವನು ಬೆಳಿಲಿಕ್ಕೆ ಮಾಡೋದು ಯೋಗ್ಯ. ಆದರೂ ಸಹಿತ ಲೋಕಲ್ ಮಾರ್ಕೆಟಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ, ಅದನ್ನೊಂದು ಅಧ್ಯಯನ ಮಾಡಿ ಆ ಮಾರ್ಕೆಟ್ಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದು ಸಪ್ಲೈ ಮಾಡಿ ಒಂದು 10 ಗುಂಟೆ 5 ಗುಂಟೆ ಈ ಥರ ಬೆಳೆದು ಅವ್ರಿಗೆ ಸಪ್ಲೈ ಮಾಡಿ ಅಷ್ಟೇ ಏರಿಯಾದಲ್ಲಿ ಇಳುವರಿಯನ್ನು ಜಾಸ್ತಿ ಮಾಡ್ಕೋಬಹುದು. ಆಮೇಲೆ ಇವೆಲ್ಲ ಸ್ಪೆಷಾಲಿಟಿ ಕಾರ್ನ್ ಅಂತ ಹೇಳ್ತೇವಲ್ಲ, ಇವಕ್ಕೂ ಅವಧಿ ಭಾಳ ಕಡಿಮೆ, 70-80 ದಿವಸದಾಗ ಇವು ಕಟಾವು ಬರ್ತಾವೆ, ಅಷ್ಟೇ ಮೇವು ಸಿಗತ್ತೆ. ದನಗಳು ಇದ್ದು ಅಂತಂದ್ರೆ ಹಸಿರು ಮೇವು ಸಿಗತ್ತೆ, ನೀವು ತೆನಿ ತೆಗೋದ್ರಿಂದ ಮೇವು ಇನ್ನೂ ಹಸಿರಾಗಿರುತ್ತೆ, ಅದನ್ನ ದನಗಳಿಗೆ ಹಾಕಬಹುದು. ಒಂದು 70-80 ದಿವಸದಾಗ ಭೂಮಿ ಖಾಲಿ, ಮತ್ತೆ ನಾವು ಹಿಂಗಾರಿ ಬೆಳೆ ಇಲ್ಲ ಅಂದ್ರೆ ಬೇರೆ ಬೆಳೆಗಳನ್ನು ಬೆಳಿಬಹುದು. ಡಾಕ್ಟರ್ ಎಸ್ ಆರ್ ಸಲಕಿನಕೊಪ್ಪ ಅವರೇ, ತಮ್ಮ ವಿಸ್ತೃತ ಅನುಭವದ ಹಿನ್ನೆಲೆ ನೀವು ಹೇಳಿದ ಮಾತುಗಳು ನಮ್ಮ ರೈತ ಬಾಂಧವರಿಗೆ ಖಂಡಿತ ತಲುಪ್ತವೆ ಅಂತ ನಾವು ಆಸೆ ಮಾಡ್ತಾ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತಾಂತ್ರಿಕತೆ ಬಗ್ಗೆ ಹೆಚ್ಚಿನ ಮಾಹಿತಿ ಯಾವಾಗ್ಲೂ ಕೂಡ ಇದ್ರೆ ಚಲೋ, ರೈತ ಬಾಂಧವರಿಗೆ ನಂಬರ್ ಇದ್ರೆ ಕೊಡ್ಬೋದಾ? ಹೌದು, 9481-2591-541. ಹಾ, ಡಾಕ್ಟರ್ ಸಲಕಿನಕೊಪ್ಪ ಅವರ ದೂರವಾಣಿ ಮೊಬೈಲ್ ಸಂಖ್ಯೆ 9481-2595-541. ರೈತ ಬಾಂಧವರ ಸಂಪರ್ಕಿಸಿ ನಮ್ಮೆಲ್ಲ ಆತ್ಮೀಯ ಕೇಳುವ ಪ್ರಭಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಎಸ್ ಆರ್ ಸಲಕಿನಕೊಪ್ಪ ಅವರೇ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿದೇನು. ಗೋವಿನ ಜೋಳ ಬೆಳೆಯಲ್ಲಿ ತಾಂತ್ರಿಕತೆ ಈ ಕುರಿತು ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಸ್ ಆರ್ ಸಲಕಿನಕೊಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750ಕ್ಕೂ ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಫೆಬ್ರವರಿ 5-28ರವರೆಗೆ ಲಭ್ಯವಿರುವ ಫ್ಯಾಬುಲಸ್ ಫೆಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿಕ್ಷಣವು ಮಿರುಕುತ್ತಿರಲಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಮ್ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ 20 ಅಪ್ರಿಲಿಯ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ 150ರವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಶರತ್ತುಗಳು ಅಂದಯ. ವೀರೇಶ್ ಬಡ್ಗೇರ್ ಅವರಿಂದ ಒಂದು ಸಾಕ್ಷರತೆಯ ಹಾಡು. ಆಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ. ಆಡ ಕಟ್ಟಿ ನವನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ. ಅಕ್ಷರ ಕಲಿಯ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ. ಅಕ್ಷರ ಕಲಿಯ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ. ಆ ಮಾನವ ಕುಲಕ್ಕೆ ಅಕ್ಷರವೆಂಬುದು ಜೀವನಾಡಿ ನೋಡ. ಮಾನವ ಕುಲಕ್ಕೆ ಅಕ್ಷರವೆಂಬುದು ಜೀವನಾಡಿ ನೋಡ. ಮಾನವ